ಕದಾಚಿತಿ. ಇನ್ನೊಂದ್ಸಲ ಕಾಮ ಸಂಕಲ್ಪ ಸಂದೇಹೋ ಶ್ರದ್ಧಾ ಶ್ರದ್ಧೇ ಧೃತಿ ತರಿ ಹರಿರ್ದೇರ್ವಿರಿತ್ತೇವ ಮಾರಿ ಭಾಸಯತ್ ಏಕದಾಚಿತಿ. ಅಂತಃಕರಣದಲ್ಲಿ ಪ್ರವಹಿಸುತ್ತಾ ಇರುವಂತಹ ವೃತ್ತಿಗಳು ಈ ವೃತ್ತಿಗಳ ಪ್ರವಾಹವನ್ನು ಒಟ್ಟು ಸೇರಿಸಿ ಸಾಮಾನ್ಯವಾಗಿ ಮನಸ್ಸು ಅಂತ ಕರೆದು ಆಂಗ್ಲ ಭಾಷೆಯಲ್ಲಿಯೂ ಕೂಡ ಮೈಂಡ್ ಅಂತ ಒಂದೇ ಒಂದು ಶಬ್ದವನ್ನು ಪ್ರಯೋಗ ಮಾಡುತ್ತೆ. ಆದರೆ ವೇದಾಂತದಲ್ಲಿ ಮನಸ್ಸನ್ನ ವಿಚಾರಗಳ ಪ್ರವಾಹಕ್ಕೆ ಮನಸ್ಸು ಎಂದು ಕರೆಯುತ್ತಾರೆ. ಹೇಗೆ ನೀರಿನ ಪ್ರವಾಹಕ್ಕೆ ನದಿ ಎಂದು ಕರೆಯುತ್ತಾರೋ, ನೀರಿನ ಪ್ರವಾಹ ಸತತವಾಗಿ ಕ್ಷಣ ಕ್ಷಣವೂ ವಿಳಂಬ ಮಾಡದೆ ಕಣಕಣದ ಹಿಂದೆ ಕಣಕಣವಾಗಿ ನೀರು ಏನು ಪ್ರವಹಿಸ್ತಾ ಇರುತ್ತದೆ, ಆ ನೀರಿನ ಪ್ರವಾಹವನ್ನು ಒಟ್ಟು ಸೇರಿಸಿ ಆಚೆ ದಡದ ನೀರೋ ಈಚೆ ದಡದ ನೀರೋ, 100 ಮೈಲು ದೂರದಿಂದ ಬಂದ ನೀರೋ, 10 ಮೈಲು ಆಚೆಗೆ ನೀರೋ, ಹೊಲಸನ್ನು ತಗೊಂಡು ಬಂದ ನೀರೋ, ಒಟ್ಟು ಸೇರಿಸಿ ಆ ನೀರನ್ನೆಲ್ಲ ಒಟ್ಟು ಸೇರಿಸಿ ನದಿ ಎಂದು ಹೇಗೆ ಕರೆಯುತ್ತಾರೋ ಹಾಗೆ ವಿಚಾರಗಳ ಪ್ರವಾಹವನ್ನು ನಾವು ಇಲ್ಲಿ ಏನಂತ ಕರಿತೀವಿ, ಮನಸ್ಸು ಅಂತ ಜನರಲ್ಲಿ ಕರೀತಾರೆ. ಈ ಒಟ್ಟು ವೃತ್ತಿಗಳ ಸಂಗ್ರಹದಲ್ಲಿ ಪ್ರಮುಖವಾಗಿ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಕಾಮ ಸಂಕಲ್ಪ ಸಂದೇಹ ಸಂಶಯ ಭಾವನೆಗಳು ಅನಿಸಿಕೆಗಳು ಸುಖ ದುಃಖ ಭಾವಗಳು ಇಷ್ಟಾನಿಷ್ಟ ಅನಿಸಿಕೆಗಳು ಇವೆಲ್ಲವನ್ನೂ ಎಲ್ಲ ಇತರ ಎಲ್ಲವನ್ನು ಒಟ್ಟು ಸೇರಿಸಿದ್ದರೂ ಕೂಡ ಈ ಲೆಕ್ಕಾಚಾರದಲ್ಲಿ ಇರುವಂತಹ ಇಂತಹ ವೃತ್ತಿಗಳನ್ನು ಮನಸ್ಸು ಎಂದು ವಿಂಗಡಿಸ್ತಾರೆ. ಆವಾಗ ನಾನು ಮನಸ್ಸು ಅನ್ನೋ ಶಬ್ದ ಪ್ರಯೋಗ ಮಾಡಿದೆ, ಇದು ಸಾಮಾನ್ಯವಾಗಿ ಕರೆಯುವಂತ ಹೆಸರು. ಆದರೆ ವಾಸ್ತವಿಕವಾಗಿ ಶಾಸ್ತ್ರವು ನಮಗೆ ಏನು ತಿಳಿಸಿ ಹೇಳ್ತದೆ ಅಂತಂದ್ರೆ, ಸಂಕಲ್ಪದ ಅನಿಸಿಕೆ, ವಿಕಲ್ಪದ ಅನಿಸಿಕೆ, ಸಂದೇಹ ಸಂಶಯಗಳ ಅನಿಸಿಕೆ, ಸುಖ ದುಃಖ ಭಾವಗಳ ಅನಿಸಿಕೆ, ಇಂಥ ಕ್ಯಾಟಗರಿಗೆ, ಇಂಥ ಕ್ಯಾರೆಕ್ಟರ್ಗೆ ಸೇರಿದ, ಈ ಗುಂಪಿಗೆ ಸೇರಿದ ಎಲ್ಲ ವೃತ್ತಿಗಳನ್ನು ಕೂಡ ಮನಸ್ಸು ಎಂದು ಕರೆಯಲಾಗುತ್ತದೆ. ಹೇಗೆ ಈ ವೃತ್ತಿಗಳ ಗುಂಪಿಗೆ ಮನಸ್ಸು ಅಂತ ಕರೀತಾರೋ ಹಾಗೆಯೇ ಇನ್ನೊಂದು ವೃತ್ತಿ ಇದೆ, ಅದು ಇದರಂತೆ ಇಲ್ಲ, ಅದೊಂಥರ ಬೇರೆನೇ ಇದೆ. ಅದು ಯಾವುದಂದ್ರೆ ನಿಶ್ಚಿತವಾದ ಭಾವವನ್ನು ಪ್ರಕಟಪಡಿಸು. ನಿಶ್ಚಯ ನಿಶ್ಚಯ ಮಾಡಿದಂಥ ಶಕ್ತಿ, ನಿಶ್ಚಯ ಮಾಡಿದಂಥ ವೃತ್ತಿ, ಇದು ಕೆಂಪು ಹೂವು ನಿಶ್ಚಿತ, ಇದು ಬಿಳಿ ಬಟ್ಟೆ ನಿಶ್ಚಿತ, ಇದು ಕಾವಿ ಬಟ್ಟೆ ನಿಶ್ಚಿತ, ಆ ನಿಶ್ಚಯಿಸುವಂತಹದ್ದು ಏನು ಒಂದು ವೃತ್ತಿ ಇದೆಯೋ ಅಂತಹ ವೃತ್ತಿಗಳ ರಾಶಿಗೆ ಬುದ್ಧಿ ಅಂತ ಕರೀತಾರೆ. ಎರಡಾಯ್ತು ನೋಡು, ಯಾವ್ಯಾವ್ದೆರಡು? ಮನಸ್ಸು ಬುದ್ಧಿ. ಇವು ಎರಡಲ್ಲದೇ ನಮ್ಮ ಸ್ಮೃತಿಗೆ ತಂದುಕೊಳ್ಳುವಂತಹ ವೃತ್ತಿಗಳು, ಚಿಕ್ಕಪ್ಪನ ನೆನಪಾಗ್ತದೆ, ದೊಡ್ಡಮ್ಮನ ನೆನಪಾಗ್ತದೆ, ಪಕ್ಕದ ಮನೆಯವ್ರ ನೆನಪಾಗ್ತದೆ, ಸ್ಕೂಲ್ ಟೀಚರ್ ನೆನಪಾಗ್ತದೆ, ಕನಸಿನ ಘಟನೆ ನೆನಪಾಗ್ತದೆ, ತಿಂಡಿ ನೆನಪಾಗ್ತದೆ, ಊಟ ನೆನಪಾಗ್ತದೆ, ಬಟ್ಟೆ ನೆನಪಾಗ್ತದೆ. ಈಗಾಗಲೇ ಆಗಿರುವ ಅನುಭವಗಳು ಏನು ನಮ್ಮಲ್ಲಿ ಪ್ರಿಂಟ್ ಆಗಿವೆಯೋ ಅವುಗಳು ಸರ್ಫೇಸ್ ಆಗ್ತವೆ, ಆವಿರ್ಭಾವವಾಗ್ತವೆ, ಅವು ಹೊರಗೆ ಬಂದಂಗೆ ಅನಿಸ್ತದೆ, ಪ್ರಕಟವಾಗ್ತವೆ. ಅಂತಹ ಕ್ಯಾಟಗರಿ, ಅಂತಹ ಗುಂಪಿನ ವೃತ್ತಿಗಳಿಗೆ ಚಿತ್ತ ಅಂತ ಕರೆ. ಮನಸ್ಸು ಬುದ್ಧಿ ಚಿತ್ತ, ಯಾರು ಸಂಕಲ್ಪ ವಿಕಲ್ಪ ಮಾಡಿದರು? ನಾನು. ಯಾರು ನಿಶ್ಚಯ ಮಾಡಿದರು? ನಾನು. ಯಾರು ಸಂಶಯಪಟ್ಟರು? ನಾನು. ಯಾರು ನೆನಪಿಸಿಕೊಂಡರು? ನಾನು. ಈ ನಾನು ಅಭಿಮಾನಿತ ನಾನು, ತಾದಾತ್ಮ್ಯಗೊಂಡ ನಾನು, ದುಃಖದಲ್ಲಿ ತಾದಾತ್ಮ್ಯಗೊಂಡ ದುಃಖಿ ನಾನು, ಸುಖದಲ್ಲಿ ತಾದಾತ್ಮ್ಯಗೊಂಡ ಸುಖಿ ನಾನು. ಯಾರು ನಿಶ್ಚಯ ಮಾಡಿದರು? ನಿಶ್ಚಯದಲ್ಲಿ ತಾದಾತ್ಮ್ಯಗೊಂಡ ಬುದ್ಧಿ ನಾನು. ಈ ನಾನುವಿಗೆ ಅಹಂಕಾರ ಅಂತ ಕರೀತಾರೆ. ಇವು ನಾಲ್ಕು ಸೇರಿಸಿ ಸಾಮಾನ್ಯವಾಗಿ ಮನಸ್ಸು. ಕಾಮ ಸಂಕಲ್ಪ ಸಂದೇಹವು ಶ್ರದ್ಧಾ ಅಶ್ರದ್ಧೆ ಧೃತಿ ತರಲಿ ಇಲ್ಲಿ ಎಲ್ಲಾ ವೃತ್ತಿಗಳು ಮಿಕ್ಸಪ್ ಆಗಿಬಿಡ್ತವೆ ನೋಡಿ. ಏಕೆಂದ್ರೆ ಅವರಿಗೆ ವಿಶಿಷ್ಟವಾಗಿ ಒಂದೊಂದನ್ನ ಹೇಳಲಿಕ್ಕೆ ಇಲ್ಲಿ ಸಬ್ಜೆಕ್ಟ್ ಇಲ್ಲ. ಆದ್ದರಿಂದ ಎಲ್ಲವನ್ನು ಒಟ್ಟು ಸೇರಿಸಿ ಅವರು ಹೇಳಿಬಿಡ್ತಾರೆ. ಇಂತಹ ವೃತ್ತಿಗಳಿಂದ ಸಹಿತವಾದ ಮನಸ್ಸು ಇದು ದೃಶ್ಯ. ನೋಡ್ರಿ, ಮನಸ್ಸು ಬೇರೆ ಬುದ್ಧಿ ಬೇರೆ ಅಂತ ವಿಂಗಡಿಸಿ ನೋಡ್ತೀವಿ ಅಂದ್ರೆ ಅದು ದೃಶ್ಯ ತಾನೆ. ಟೇಬಲ್ ಬೇರೆ ಕುರ್ಚಿ ಬೇರೆ ಅಂತ ಬೇರ್ಪಡಿಸಿ ಬೇರ್ಪಡಿಸಿ ನೋಡ್ತೀವಿ ಅಂತಂದ್ರೆ ಹೇಗೆ ಸಾಧ್ಯ ಇದು ನೋಡ್ಲಿಕ್ಕೆ ಅಂತಂದ್ರೆ ಅವು ನಮಗೆ ದೃಶ್ಯವಾದ್ರೆ ಸಾಧ್ಯ. ಸುಖ ಬೇರೆ ದುಃಖ ಬೇರೆ ಅಂತ ನಾವು ಬೇರ್ಪಡಿಸಿ ಗುರುತಿಸ್ತೇವೆ ಇದರರ್ಥ ಸುಖ ದುಃಖಗಳನ್ನು ದೃಶ್ಯ ಹೌದಲ್ಲ. ಅವರು ಕೆಟಗರಿ ಬೀಳಿಸಿ ಹೇಳಿಲ್ಲ ನೀವ್ಯಾಕೆ ಹೇಳ್ತೀರಿ ಅಂತಂದ್ರೆ ನಾವು ಗುರುತಿಸ್ತಾ ಇದ್ದೇವೆ ಅನ್ನುವ ಸ್ಪಷ್ಟತೆ ಮೂಡ್ಬೇಕಲ್ಲ ನಮಗೆ. ಸುಖ ದುಃಖ ಮಿಕ್ಸ್ ಆಗಿ ಯಾರೇ ಗುರುತಿಸ್ತಾರೆ ಯಾವ ವೃತ್ತಿಗಳನ್ನು ಚೌಚೌ ಮಾಡ್ಲಿ ಬರಂಗಿಲ್ಲ. ಸಿಂಪಲ್ ಖಾರ ಮಿಕ್ಸ್ಚರ್ ನೀವು ಬಾಯಿಗೆ ಹಾಕೊಂಡ್ರು ಕೂಡ ಮಿಕ್ಸ್ ಮಾಡಿ ತಿನ್ನೋಂಗಿಲ್ಲ, ಒಂದೊಂದನ್ನ ಟೇಸ್ಟ್ ಮಾಡಿ ನೀವು ಅನುಭವಿಸ್ತೀರಿ. ಹುಳಿ ಸರಿಯಾಗಿದೆ, ಇವತ್ತು ಮಂಡಕ್ಕಿ ಕೊಟ್ಟಿದ್ರು ನನಗೆ ಅದು ಕುಸಿದ್ರೊಳಗೆ ತಿನ್ಲಿಕ್ಕೆ ಮಂಡಕ್ಕಿ ಕೊಟ್ಟಿದ್ರು. ಏನು ರುಚಿಯಾಗಿತ್ತು ಅಂತಂದ್ರೆ ಒಂದು ತುಂಡು ಮಂಡಕ್ಕಿ ಸಹಿತ ನಾನು ಬಿಡ್ಲಿಲ್ಲ. ಈ ಮಕ್ಕಳು ಆ ಲೋಟ ನೆಕ್ಕೋದು ನೆನಪಾಗ್ಬಿಡುತ್ತೆ. ಭಾರಿ ರುಚಿ ಮಾಡಿತು, ಇಷ್ಟ ಕೊಟ್ರು ಮಂಡಕ್ಕಿ. ಮತ್ತಿನ್ನ ಇನ್ನೊಂದು ತಂದು ಕೊಡ್ರಿ ಅಂತ ಕೇಳಿದ್ರು. ಎಲ್ಲಿ ಅವ್ರ ಮುಖ ಸಪ್ತಾಗ್ತದೋ ಅದನ್ನೋ ಇಲ್ಲೋ ಒಳಗೆ ಯಾರಿಗೆ ಗೊತ್ತು ಅಂತ ಕೇಳಿ ನಾ ಕೇಳಲಿಲ್ಲ. ಬಟ್ ಅದು ಇಷ್ಟು ರುಚಿ ಇತ್ತಂದ್ರೆ ಬಿಡಪ್ಪ ಏನೇನಿತ್ತು ಅಂತ ವಿವರಿಸಿದೆ. ಅದು ತಿನ್ಬೇಕಾದ್ರೆ ಎಷ್ಟು ರುಚಿ ಆಗ್ಯದ ಅಂತಂದ್ರೆ ತಕ್ಕ ಮಟ್ಟಿಗೆ ಹುಳಿ ಇದೆ, ತಕ್ಕ ಮಟ್ಟಿಗೆ ಸಕ್ಕರೆ ಇದೆ, ತಕ್ಕ ಮಟ್ಟಿಗೆ ಖಾರ ಇದೆ, ತಕ್ಕ ಮಟ್ಟಿಗೆ. ಈಗ ಅಷ್ಟು ವಿಂಗಡಿಸಿ ಅದನ್ನು ನಾನು ನೋಡ್ತೀನಿ ಇದರರ್ಥ ಅವು ನನಗೆ ದೃಶ್ಯಗಳು ಹೌದಲ್ಲ. ಏನಕ್ಕೆ ದೃಶ್ಯ? ನಾಲಿಗೆಗೆ ಅದು ದೃಶ್ಯ. ಒಟ್ಟಾರೆ ಸೇರಿಸಿದ್ರೆ ಚುರುಮರಿ ಹೌದಲ್ವ? ಒಗ್ಗರಣೆ ಚುರುಮರಿ ಹೌದಲ್ಲ, ಒಗ್ಗರಣೆ ಮಂಡಕ್ಕಿ ಅಷ್ಟೇ ಒಟ್ಟಾರೆ ಸೇರಿಸಿದ್ರು. ಆದ್ರೆ ಅದ್ರೊಳಗೆ ಇವೆಲ್ಲ ಅವನೇ ಇಲ್ಲ. ಎಂತ ಪರ್ಫೆಕ್ಷನ್ ಅದು! ಹದವಾಗಿ ಟೊಮೆಟೊ, ಹದವಾಗಿ ನಿಂಬೆಹಣ್ಣು, ಅಪ್ಪ ಇನ್ನು ಯಾವಾಗ ಯಾವಾಗ ಬೇಕನ್ನಿಸ್ತದೆ ನಡೆಯೋ ಬಸ್ ಹೋಗೋಣ ಅಲ್ಲಿಗೆ ತಿಂದು ಬರೋಣ ಹಂಗೆ ಅನಿಸ್ಬಿಟ್ಟದ. ಅಲ್ಲ, ಇದಕ್ಕೆ ಹೆಚ್ಚಿಗೆ ಹೇಳಿದ್ರೆ ಇನ್ನು ನಾಳೆ ಸ್ವಾಮೀಜಿ ನೀವು ಭಾರಿ ಹೊಗಳಿದ್ರಿ ಅಲ್ಲೇ ಹೋಗಿ ತಿನ್ಲಿಕ್ಕೆ, ನಾ ಏನು ಮಾಡಲಿ? ಅವ ಮನಸ್ಸು ಅಂತ ಕರೀತೀರಿ, ಕರೀರಿ, ಏನ್ ತಪ್ಪೇನಿಲ್ಲ ಅದ್ರೊಳಗೆ. ಆದ್ರೆ ಮನಸ್ಸಿನ ಗರ್ಭದಲ್ಲಿ ಏನೇನಿದೆ ಅದನ್ನು ವಿಂಗಡಿಸಿ ವಿಂಗಡಿಸಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆ ಮನಸ್ಸಿನೊಳಗೆ ಏನೇನಿದೆ, ಸುಖ ದುಃಖ, ಬೇಕು ಬೇಡ, ಇಷ್ಟ ಅನಿಷ್ಟ, ಒಳ್ಳೆಯದು ಕೆಟ್ಟದು, ಶ್ರದ್ಧ ಅಶ್ರದ್ಧ, ಧರ್ಮ ಅಧರ್ಮ, ಅನಿಸಿಕೆಗಳು, ಇದು ಹಿಂಗ ಅಂತ ಗುರುತಿಸೋದು ಎದರೊಳಗಿದೆ ಬುದ್ಧಿ ಒಳಗೆ, ನೆನಪಿಸಿಕೊಂಡು ಹೇಳೋದು ಚಿತ್ತ. ಈ ಮೂರರಲ್ಲಿಯೂ ಅಭಿಮಾನಗೊಂಡವನು ಅಹಂಕಾರ. ಯಾವನ ಅಹಂಕಾರ ಕೇಳ್ಕೊಳ್ಳಿ ಪ್ಲೀಸ್. ಅವನು ಸ್ವಭಾವತಃ ಆತ್ಮ, ಸಾಕ್ಷಿ, ಚೈತನ್ಯ. ಈ ಮನಸ್ಸಿಗೂ ಸಾಕ್ಷಿ, ಈ ವೃತ್ತಿಗೂ ಸಾಕ್ಷಿ. ಹೇಗೆ ಕಂಡ ಯಾವ ದೃಶ್ಯಗಳು ಕಣ್ಣಿಗೆ ಅಂಟಿಕೊಂಡಿದ್ದವೋ, ಕಣ್ಣಿನ ಪಟುತ್ವ, ಅಂಧತ್ವ, ಮಂದತ್ವ ಇವು ಯಾವ ಮನಸ್ಸಿಗೆ ಹೇಗೆ ಅಂಟಿಕೊಂಡಿಲ್ಲವೋ, ಅಂಟ್ಕೊಂಡಾಗನ ಮತ್ತೆ ಒಂದ್ಸಲ ವಿಚಾರ ಮಾಡಿ ನೋಡಿ, ಅಂಟ್ಕೊಂಡಿಲ್ಲ. ಹಾಗೆಯೇ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಕೂಡ ನಾನುವಿಗೆ ಅಂಟ್ಕೊಂಡಿಲ್ಲ. ಸಾಕ್ಷಿಗೆ ಅವುಗಳ ಸ್ಪರ್ಶವೇ ಇಲ್ಲ. ಆದರೂ ಕೂಡ ನಾ ದುಃಖಿ ಅಂತ ಹೇಳ್ಕೊತೇನಲ್ಲ, ಆ ದುಃಖ ಬಂದು ನನಗೆ ಅಂಟ್ಕೊಂಡೇ ಇಲ್ಲ. ಕಲ್ಪನೆ ಮಾಡ್ಕೊಳ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಒಂದು ದುಃಖದ ಘಟನೆ ದುಃಖ ನಮಗೆ ಅಂಟ್ಕೊಂಡ್ ಬಿಡ್ತಂತಿಕೋ, ಅಂಟ್ಕೊಂಡ ಬಿಡ್ತಂತಿಕೋ. ಇನ್ನು ಮುಂದೆ ಎಂದರ ಸುಖದ ಅನುಭವ ಆಗಕ್ಕೆ ಸಾಧ್ಯವೇ? ಆ ಬಾಯಾಗ ಉಪ್ಪು ಇಟ್ಕೊಂಡಂಗೆ, ಬಾಯಾಗ ಇಳಿ ಉಪ್ಪು ಇಟ್ಕೊಂಡು ಬಂದಿತ್ತಲ್ಲ ಇರುವೆ, ಅದು ಸಕ್ಕರೆ ತಿಂದ್ರೆ ಅದು ಹೆಂಗ ಅನಿಸ್ತಿತ್ತು? ಅದಕ್ಕೆ ಉಪ್ಪು ತಿಂದಂಗ ಅನಿಸ್ತಿತ್ತು. ಹಂಗ ದುಃಖ ನಮಗ ಅಂಟ್ಕೊಂಡ್ಬಿಟ್ರೆ ಯಾರು ನಗಿಸಿದ್ರು ದುಃಖನ, ಯಾಕೇನಾಗಿದೆ ಹೇಳಿಗೆ ಅಂಟ್ಕೊಂಡ್ಬಿಟ್ಟದ. ಅದು ಹಂಗಾಗುದಿಲ್ಲ ನೋಡಿ. ಇದರ್ಥ ಏನು? ಮನಸ್ಸಿನ ಯಾವ ವೃತ್ತಿಗಳೇ ಆಗಲಿ, ವೃತ್ತಿಗಳ ಭೇದಗಳೇ ಆಗಲಿ, ಸಂಕಲ್ಪ, ಸಂದೇಹ, ಸಂಶಯ, ಅನಿಸಿಕೆ, ಸುಖ ದುಃಖ, ಚಿತ್ತ, ಇವು ಯಾವೂ ನನಗೆ ಅಂಟ್ಕೊಂಡೇ ಇಲ್ಲ. ಏಕೆಂದ್ರೆ ನಾನು ಯಾರು ಗೊತ್ತಾ, ಏಕಧಾ ಸ್ಥಿತಿ, ನಾನು ಕೇವಲ ಸಾಕ್ಷಿ ಚೈತನ್ಯ. ಬರ್ತೇನೆ ವಾಪಸ್ ಮತ್ತೆ. ಸ್ವಾಮೀಜಿ, ನಾವು ಕೇವಲ ಸಾಕ್ಷಿ ಅಂದ್ರಿ, ಹೆಂಗೋ ಮಾಡಿ ನಾವು ಒಪ್ಕೊಂಡ್ವಿ, ಈ ಚೈತನ್ಯ ಯಾಕೆ ತರ್ಲಿಕ್ಕೆ ಹೋಗಿದ್ರು ನಡುವೆ? ಅರಿವಿನ ಅರಿವು, ಅರಿವು ಇದ್ದಾಗ ಮಾತ್ರ ತಾನೆ. ಏನೋ ಹೇಳ್ಬಿಟ್ಟೆ. ಅರಿವಿನ ಅರಿವು, ಅರಿವು ಇದ್ದಾಗ ಮಾತ್ರ ತಾನೆ. ಅರಿಯಲ್ಪಟ್ಟಂತಹ ಅನೇಕ ಅರಿವುಗಳು ನಾನು ಅರಿವಾಗಿ ಇದ್ದಾಗ ಮಾತ್ರ ತಾನೇ ಅವುಗಳ ಅರಿವು ನನಗೆ. ನಾನು ಅರಿವು ತಪ್ಪಿದ್ದರೆ, ಎಚ್ಚರ ತಪ್ಪದವರು, ಕೋಮಾದಾಗ ಹೋದವರು, ಸತ್ತು ಹೋದವರು ಯಾರಾದರೂ ಸಾಕ್ಷಿ ಆಗ್ತಾರ? ಜಲ್ದಿ ಹೇಳ್ರಿ, ಯಾಕೆಂದ್ರೆ ನೀವು ಜಲ್ದಿ ಹೇಳಿಲ್ಲ ಅಂದ್ರೆ ನೀವು ಅರಿವು ತಪ್ಪಿದರೆ, ಕೋಮಾದಲ್ಲಿ ಹೋಗಿದ್ದೆಯಾದರೆ, ಎಚ್ಚರ ತಪ್ಪಿದ್ದೆಯಾದರೆ, ಸತ್ತು ಹೋಗಿದ್ದೆಯಾದರೆ ನಾವು ಯಾರೂ ಕೂಡ ಎವಿಡೆನ್ಸ್ ಆಗುವುದಿಲ್ಲ. ಹಾಗಾದ್ರೆ ಯಾರು ಎವಿಡೆನ್ಸ್ ಆಗ್ತಾರೆ? ಎಚ್ಚರಿದ್ದವರು, ಎಚ್ಚರ ತಪ್ಪಿದವರು. ಹಾಗಾದ್ರೆ ನೀನು ಮನಸ್ಸು ಬುದ್ಧಿ ಇವಕ್ಕೆಲ್ಲ ನೀನು ಸಾಕ್ಷಿ ಅಂದರೆ, ಎಚ್ಚರ ಇದ್ದ ಸಾಕ್ಷಿನ, ಎಚ್ಚರ ತಪ್ಪಿದ ಸಾಕ್ಷಿನ. ಅಪ್ಪ ಈ ಎಚ್ಚರಕ್ಕನ ಗ್ರಂಥ ಚೈತನ್ಯ ಅಂತ ಹೇಳ್ತಾರೆ. ಶಾಸ್ತ್ರಗಳು ಏನ್ ಹೇಳ್ತವೆ? ಈ ಎಚ್ಚರ, ಈ ಎಚ್ಚರವನ್ನ ಚೈತನ್ಯ ಅಂತ ಕರೀತಾರೆ. ಚೈತನ್ಯ ಶಬ್ದ ಕನ್ನಡದಲ್ಲಿ ಅರಿವು ಅಥವಾ ಎಚ್ಚರ. ಸುತ್ತಿ ಬಳಸಿ ಎಷ್ಟು ಮಾತಾಡಿದ್ರು ಅಷ್ಟ. ಎಚ್ಚರದಲ್ಲಿ ಮನಸ್ಸು ಬೆಳಗುತ್ತದೆ. ಮನಸ್ಸಿನ ಬೆಳಕಿನಲ್ಲಿ ಇಂದ್ರಿಯಗಳು, ಶರೀರ ಎಲ್ಲವೂ ಬೆಳಗ್ತವೆ. ಇಂದ್ರಿಯಗಳ ಬೆಳಕಿನಲ್ಲಿ ಶಬ್ದ ಸ್ಪರ್ಶ ರೂಪರಸ ಗಂಧಗಳು ಬೆಳಗ್ತವೆ. ಹಗಲು ರಾತ್ರಿಗಳು ಬೆಳಗ್ತವೆ. ಯಾರ ಬೆಳಕಿನಲ್ಲಿ? ಯಾರ ಬೆಳಕಿನಲ್ಲಿ ಹಗಲು ಬೆಳಕಾಗ್ತದೆ, ರಾತ್ರಿ ಬೆಳಗಲ್ಪಡ್ತದೆ? ನೀವು ಹೇಳ್ತೀರಿ ಸೂರ್ಯನ ಬೆಳಕಿನಲ್ಲಿ ಹಗಲು ಬೆಳಗಲ್ಪಡ್ತದೆ, ರಾತ್ರಿ ಯಾರ ಬೆಳಕಿನಲ್ಲಿ ಬೆಳಗಲ್ಪಡ್ತದೆ? ಟ್ರಿಕ್ಕಿ ಕ್ವಶನ್. ಇಲ್ಲಿ ಬರೇ ಕತ್ತಲದ ಅಂತ ನೋಡಿದವ್ರು ಯಾರು? ಯಾವ ಬೆಳಕಿನಲ್ಲಿ ನೋಡಿದಿ ಅದು ಹೇಳ ಮತ್ತೆ ಹಂಗೆ? ನಾನು ಬೆಳಕಾಗಿದ್ದರಿಂದಾಗಿ ನನಗೆ ಕತ್ತಲೆಯೂ ಕೂಡ ಕತ್ತಲೆ ಅಂತ ಕಾಣಿಸ್ತದೆ. ನಾನೇ ಬೆಳಕಾಗಿದ್ದರಿಂದಾಗಿ ಹಗಲು ಹಗಲೆಂದು ನನ್ನ ಅನುಭವಕ್ಕೆ ಬರ್ತದೆ. ನಾನು ಬೆಳಕೇ ಆಗಿದ್ದರಿಂದಾಗಿ ರುಚಿಯು ಬೆಳಗಲ್ಪಡುತ್ತದೆ, ಶಬ್ದವು ಬೆಳಗಲ್ಪಡುತ್ತದೆ, ದೃಶ್ಯವು ಬೆಳಗಲ್ಪಡುತ್ತದೆ, ಸಮಸ್ತ ಪ್ರಪಂಚವು ಕೂಡ ಬೆಳಗಲ್ಪಡುತ್ತದೆ. ಯಾರ ಬೆಳಕಿನಲ್ಲಿ? ಆ ಸಾಕ್ಷಿ ಚೈತನ್ಯ ಬೆಳಕು ಅದು ನೀನು. ಈ ನಾನು ಬೆಳಕು, ಎಷ್ಟು ಗಂಟೆಗೆ ಎಚ್ಚರ ಆಗ್ತದೆ? ಮುಂದೆ ಶ್ಲೋಕ ನೋಡ್ರಿ ಎಷ್ಟು ಚಂದ. ನೋದೇತಿ ನಾಸ್ತಮೇತ್ಯೇಷ ನ ವೃದ್ಧಿಂ ಯಾತಿ ನ ಕ್ಷಯಂ. ಸ್ವಯಂ ವಿಭಾತ್ಯ ಧಾನ್ಯಾನೇ ಭಾಸಯೇ ಸಾಧನಂ ವಿನಾ ನೋದೇತಿ ನಾಸ್ತಮೇತ್ತೇಷ ನ ವೃದ್ಧಿಂ ಯಾತಿ ನ ಕ್ಷಯಂ ಸ್ವಯಂ ವಿಭಾತ್ಯ ಧಾನ್ಯಾನಿ ಭಾಸಯೇತ್ ಸಾಧನಂ ವಿನಾ. ಈ ಚೈತನ್ಯವು, ಈ ಚೈತನ್ಯ, ಇದೇ ನಾ ಶಬ್ದ ಉಪಯೋಗ ಮಾಡಿದ್ನಲ್ಲ, ಈ ಅರಿವು, ಈ ಎಚ್ಚರ, ಅದೇ ಸಮಯ ದೃಗ್ದೃಶ್ಯ ವಿವೇಕದವರಿಗೆ ಎಚ್ಚರ ಹೇಳಲ್ಲ, ಆ ಎಚ್ಚರದಲ್ಲ ಆ ಎಚ್ಚರ ಅಲ್ಲ, ನಾನು ಎಚ್ಚರ. ಈಶಾ ಈ ಎಚ್ಚರವು ನ ಉದೇತಿ, ಇದು ಎಚ್ಚರವೇ ಆಗಿದ್ದರಿಂದ ಇದು ಎಚ್ಚರ ಆಗುವ ಅವಶ್ಯಕತೆ ಇಲ್ಲ. ಇದು ಎಚ್ಚರವೇ ಆಗಿದ್ದರಿಂದ ಇದು ಮತ್ತೆ ಎಚ್ಚರ ಆಗುವ ಅವಶ್ಯಕತೆ ಇಲ್ಲ. ಈ ಶರೀರ ಜಡ ಇದು ಅವಾಗ್ಯವಾಗಿ ಎಚ್ಚರ ತಪ್ಪುತ್ತದ, ಆ ಕಣ ಎಚ್ಚರ ಆಗ್ತದ. ಮನಸ್ಸು ಬುದ್ಧಿಗಳು ಜಡ, ಅವಾಗಿವಾಗ ಅವು ಎಚ್ಚರ ತಪ್ಪುತ್ತಾವ, ಅವಾಗಿವಾಗ ಮತ್ತೆ ಎಚ್ಚರ ಆಗ್ತಾವ. ಮನಸ್ಸು ಬುದ್ಧಿಗಳು ಎಚ್ಚರ ತಪ್ಪಿದಾಗ ನಿದ್ರೆ ಅಂತ ಕರೀತಾರೆ, ಅವು ಮನಸ್ಸು ಬುದ್ಧಿಗಳು ಎಚ್ಚರಾದಾಗ ಅದಕ್ಕೆ ಜಾಗೃತ ಅಂತ ಕರೀತಾರೆ. ಈ ಚೈತನ್ಯ ನ ಉದೇತಿ, ಇದು ಎಚ್ಚರಾಗುವ ಅವಶ್ಯಕತೆ ಇಲ್ಲ. ಯಾಕೆ ಎಚ್ಚರವೇ ನಾನು? ಹೋಗಿ ಬಿಡಿ ಸ್ವಾಮಿ, ಸುಮ್ಮನೆ ಯಾಕೆ ಮುಳುಗ್ತೀರಿ ಯಾವಾಗ ನೀವು? ಅರ್ಥಾತ್ ಎಚ್ಚರ ತಪ್ಪುತ್ತೀರಿ ಯಾವಾಗ? ಎಚ್ಚರವು ಎಚ್ಚರವೇ ಆಗಿದ್ದರಿಂದಾಗಿ ಎಚ್ಚರದ ಎಚ್ಚರವು ತಪ್ಪುವಿಕೆಯನ್ನು ಗುರುತಿಸಲಿಕ್ಕೆ ಎಚ್ಚರ ಬೇಕು ಬೇಡ? ಎಚ್ಚರದ ಎಚ್ಚರವು ತಪ್ಪಿಸಿದ್ದನ್ನು ಗುರುತಿಸಲಿಕ್ಕೆ ಏನು ಬೇಕು? ಆ ಎಚ್ಚರ ಯಾವಾಗ ತಪ್ಪುತ್ತದ? ಸತತವಾಗಿ ಕನ್ಸಿಸ್ಟೆಂಟ್ ಆಗಿ ಎಚ್ಚರ ಎಚ್ಚರ ಎಚ್ಚರ ಎಚ್ಚರ ಎಚ್ಚರ ಎಚ್ಚರ ಎಚ್ಚರ ಏನು ಬಂತು ಅದರ ಎಚ್ಚರ, ಹೂ ಬಂತು ಅದರ ಎಚ್ಚರ, ಘಟ ಬಂತು ಘಟದ ಎಚ್ಚರ, ಏನೂ ಬರಲಿಲ್ಲ ಏನೂ ಬರಲಿಲ್ಲ ಎನ್ನುವ ಎಚ್ಚರ, ಬಂತು ಬಂತು ಅನ್ನೋ ಎಚ್ಚರ, ಹೋಯ್ತು ಹೋಯ್ತು ಅನ್ನೋ ಎಚ್ಚರ, ಬರಲಿಲ್ಲ ಬರಲಿಲ್ಲ ಅನ್ನುವ ಎಚ್ಚರ, ಎಚ್ಚರ ಇಲ್ಲ ಅನ್ನುವ ಎಚ್ಚರ, ಅದು ಎಚ್ಚರವೇ. ಪೈದಾಡದ ಎಚ್ಚರ, ಅಲುಗಾಡದ ಎಚ್ಚರ, ವಿಕಾರಗೊಳ್ಳದ ಎಚ್ಚರ, ಮರೆವು ಆಗದ ಎಚ್ಚರ. ಸ್ವಾಮಿ, ನಾನು ಎಚ್ಚರ ಅನ್ನೋದು ಇನ್ನು ಮುಂದೆ ನಾ ಎಂದೂ ಮರೆಯುವುದಿಲ್ಲ. ನೀ ಮರ್ತೃತಿದ್ದಲ್ಲ ಮರೆತನು ಎನ್ನುವ ಎಚ್ಚರ. ಇದನ್ನ ಉಪನಿಷತ್ತಲ್ಲಿ ಚಿತ್ ಎಂದು ಕರೆಯುತ್ತಾರೆ. ಚಿತ್ತ ಬೇರೆ, ಇದು ಚಿತ್. ಸತ್ ಚಿತ್. ಪೂರ್ಣ ಲಕ್ಷ್ಯ ನಾನು ಎಚ್ಚರ ಚಿತ್. ಇದ್ದರಿಂದಾಗಿ ಎಚ್ಚರವು, ಎಚ್ಚರದಿಂದಾಗಿ ಇದ್ದೀಯೋ. ಇದ್ದರಿಂದಾಗಿ ಎಚ್ಚರ. ಹಾಗಾದ್ರೆ ಮೊದಲು ಇದ್ದೀಯ, ಆಮೇಲೆ ಎಚ್ಚರಾಗ್ತೀಯ? ಎಚ್ಚರದಿಂದಾಗಿದ್ದೇನೆ. ತಪ್ಪು. ಎಚ್ಚರವೇ ಇದೇನಿ, ಇದೇನಿ ಎಚ್ಚರ. ಎಚ್ಚರ ಭಾರಿ ಚಂದದ. ನಾನು ಎಚ್ಚರ ಮಾತ್ರ, ಇರದೇ ಇದ್ದದ್ದು ನಾನು ಎಚ್ಚರ ಅಂತ ಹೇಳಲಿಕ್ಕೆ ಸಾಧ್ಯವೇ? ಹಾಗಾದ್ರೆ ಎಚ್ಚರ ಅನ್ನೋದು ಜೊತೆ ಜೊತೆಗೆ ಇದೆ ಅನ್ನೋದು, ಇದೆ ಅನ್ನೋದು ಜೊತೆ ಜೊತೆಗೆ ಎಚ್ಚರವಾಗಿರೋದು. ಇದೆ ಅನ್ನೋದೇ ಎಚ್ಚರ, ಎಚ್ಚರ ಎನ್ನುವುದೇ ಇದೆ. ಆ ಇದೆ ಅನ್ನುವುದನ್ನ ಶಾಸ್ತ್ರಗಳು ಸತ್ ಅಂತ ಹೇಳ್ತಾರೆ. ನಾನು ದೃಕ್, ನಾನು ದೃಕ್. ಏನು ದೃಕ್? ಸತ್ ದೃಕ್, ಚಿತ್ ದೃಕ್. ನಾನು ಸಚ್ಚಿತ್ ದೃಕ್. ನಾವು ಉದಯತಿ, ನಾನು ಎಚ್ಚರ ಆಗಬೇಕಾಗಿಲ್ಲ, ನಾನು ಮುಳುಗಬೇಕಾಗಿಲ್ಲ, ನಾನು ಎಚ್ಚರಾಗಿ ಪ್ರಾರಂಭ ಆಗಬೇಕಾಗಿಲ್ಲ, ಮುಳುಗಿ ನಾನು ನಾಶ ಆಗಬೇಕಾಗಿಲ್ಲ. ಹಾಗೆ ನೀನು ಯಾರು? ಸದಾ ಇದ್ದವನು, ಅನಂತ. ನಾನು ಇದೇನಿ, ನಾನು ಎಚ್ಚರ, ನಾನು ಅನಂತ. ನಾನು ಸತ್, ನಾನು ಚಿತ್, ನಾನು ಆನಂದ. ನಾನು ಸಚ್ಚಿದಾನ. ಯಾವುದನ್ನ ದೃಕ್ ದೃಕ್ ಅಂತ ಐದು ಶ್ಲೋಕದಲ್ಲಿ ಹೇಳ್ತಾ ಬಂದಿತ್ತೋ, ಆ ದೃಕ್ ಬೇರೆ ಏನೂ ಅಲ್ಲ. ಅದೇನದು? ಸಚ್ಚಿದಾನಂದ ಆತ್ಮ. ಹೇಗಿದೆ? ಸ್ವಯಂ ವಿಭಾತಿ. ಇನ್ನೊಂದು ಬೇರೆ ಯಾವುದೇ ಚೈತನ್ಯವನ್ನ ಆಗಲಿ, ಇನ್ನೊಂದು ಬೇರೆ ವಸ್ತುವನ್ನಾಗಲಿ, ಬೇರೆ ಪದಾರ್ಥವನ್ನಾಗಲಿ ಅವಲಂಬಿಸದೆ ಪೃಥ್ವಿಯು ಬೆಳಗಬೇಕಾದ್ರೆ ಸೂರ್ಯನನ್ನು ಅವಲಂಬಿಸಬೇಕಾಗ್ತದೆ. ಪಾತ್ರೆಗಳು ಬೆಳಗಬೇಕಾದ್ರೆ ವಿಮ್ ಅನ್ನು ಆಶ್ರಯಿಸಬೇಕಾಗ್ತದೆ. ನಿಮ್ಮ ಮುಖ ಬೆಳಗಬೇಕಾದ್ರೆ ಫೈರ್ ಅಂಡ್ ಲವ್ಲಿ ಆಶ್ರಯ. ಆದ್ರೆ ನಾನು ಆತ್ಮ ಬೆಳಗಲಿಕ್ಕೆ ಹೇಳ್ರಿ, ಬ್ಯೂಟಿ ಪಾರ್ಲರ್ ಬೇಕಾ ಅಥವಾ ಸ್ಕಿನ್ ಗ್ರಾಫ್ಟಿಂಗ್ ಬೇಕಾ, ಪ್ಲಾಸ್ಟಿಕ್ ಸರ್ಜರಿ ಬೇಕಾ? ಸ್ವಯಂ ವಿಭಾಗ ಯಾರಂದ್ರೇನು, ಯಾರು ಹೊಗಳಿದ್ರೇನು, ಯಾರು ತೆಗೆದ್ರೇನು, ಯಾರು ಕಳ್ಕೊಂಡ್ರೇನು, ಯಾರು ಪಡ್ಕೊಂಡ್ರೇನು? ಬೆಳಕಷ್ಟೇ, ಸದಾ ಬೆಳಗುವ ಬೆಳಕು ಮಾತ್ರ. ಈಶ್ವರ ಸೃಷ್ಟಿಯಲ್ಲಿ ನಮ್ದು ಏನು ಕೈವಾಡ ಇಲ್ಲಪ್ಪ. ನಾನು ಅರಿವನ್ನು ಹೊರತುಪಡಿಸಿ ಇನ್ನೆಲ್ಲಿ ಬಾಕಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅದಷ್ಟು ಈಶ್ವರ ಸೃಷ್ಟಿ ಗುರುತಿಸ್ರಿ, ಅದಷ್ಟು ಈಶ್ವರ ಸೃಷ್ಟಿ. ಅಜ್ಞಾನದಿಂದಾಗಿ ನಾನು ನನ್ನದೇ ಆದ ಸೃಷ್ಟಿಯನ್ನು ನಾನು ಹುಟ್ಟು ಹಾಕಿದ್ದೆ. ಅಜ್ಞಾನದಿಂದಾಗಿ ನಾನು ನನ್ನದೇ ಆದ ಸೃಷ್ಟಿಯನ್ನು ಹುಟ್ಟು ಹಾಕಿದ್ದೆ. ಏನದು ನನ್ನದೇ ಆದ ಸೃಷ್ಟಿ? ನಾ ಬಡವ, ನಾ ಶ್ರೀಮಂತ, ನಾ ಪ್ರತಿಷ್ಠೆ, ನಾ ಅಪ್ರತಿಷ್ಠೆ, ನಾ ಸನ್ಯಾಸಿ, ನಾ ಗುರು, ನಾ ಶಿಷ್ಯ, ನಾ ಮಠಾಧಿಪತಿ, ನಾ ಇಂಥ ಗೋತ್ರದವ, ನಾ ಇಂಥ ಜಾತಿಯವ, ನಾ ಇಂಥ ಕುಲದವ, ಇವಷ್ಟು ಯಾರು ಯಾರು ಹುಟ್ಟಾಕಿದ್ದಿದ್ದು ಭಟ್ ಅಂತ ಹೇಳ್ರಿ. ಅಜ್ಞಾನದಿಂದಾಗಿ ನಾನೇ ಸೃಷ್ಟಿಸಿಕೊಂಡಿದ್ದಿದ್ದಿಲ್ಲ. ಹಣ್ಣು ಕಳಿಸಿ ಕೆಳಗೆ ಬೀಳುತ್ತದ ಸಿಹಿ ನೀರದ ತೆಂಗಿನಕಾಯಿಯೊಳಗ ಯಾರ ಸೃಷ್ಟಿ ಇದು? ಇಷ್ಟ ಗುರುತಿಸ್ಬಿಡ್ರಿ, ನೀವು ಎಷ್ಟು ರಿಲ್ಯಾಕ್ಸ್ ಆಗ್ತೀರಿ ನೋಡಿ. ಅದು ನನ್ನ ಸೃಷ್ಟಿನೇ ಆಗಲಿ, ಈಶ್ವರ ಸೃಷ್ಟಿನೇ ಆಗಲಿ, ಎರಡೂ ಕೂಡ ನನಗೆ ಸ್ಪರ್ಶ ಆಗೇ ಇಲ್ಲ. ಸ್ವಯಂ ವಿಭಾಗ ನಾ ಬೆಳಗ್ತಾ ಇದ್ದೇನಷ್ಟೇ, ಬೆಳಕ್ಕೆ ನಾನು ಬೆಳಗ್ತಾ ಇದ್ದೇನೆ. ನನ್ನ ಬೆಳಕಿನಲ್ಲಿ ಮನಸ್ಸು ಬೆಳಕು, ಮನಸ್ಸಿನ ಬೆಳಕಿನಲ್ಲಿ ವೃತ್ತಿಗಳು ಬೆಳಕು, ವೃತ್ತಿಗಳ ಬೆಳಕಿನಲ್ಲಿ ಇಂದ್ರಿಯಗಳು ಬೆಳಕು, ಇಂದ್ರಿಯಗಳ ಬೆಳಕಿನಲ್ಲಿ ಶರೀರ ಬೆಳಕು, ಶರೀರದ ಬೆಳಕಿನಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಬೆಳಕಿನಲ್ಲಿ ಶಬ್ದಾದಿ ವಿಷಯಗಳು ಬೆಳಕು. ಇಡೀ ಜಗತ್ತುಗಳ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಭೀಮಾ ವಿದ್ಯುತೋ ಭಾತಿ ಕುತೋಯಂ ಅಗ್ನಿಃ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಎಲ್ಲವೂ ಬೆಳಗಲ್ಪಡ್ತೇನೆ. ಅದು ಹೇಳ್ತಾರೆ, ಅದು ಏನಂತ ಹೇಳ್ತಾರೆ, ಸ್ವಯಂ ವಿಭಾತಿ ಅಥ ಅನ್ಯಾನಿ ಭಾಸಯೇ. ಎಲ್ಲವೂ ಬೆಳಗಲ್ಪಡ್ತವೆ, ಆದ್ರೆ ನಾನೇನು ಬೆಳಗ್ತೇನೋ ಸಾಧನಂ ವಿನಾ. ನಾನು ಬೆಳಗಲಿಕ್ಕೆ ಯಾವ ಸಾಧನೆ ಬೇಡ. ಆದ್ರೆ ನನ್ನ ವೃತ್ತಿಗಳು ಬೆಳಗಬೇಕಾದ್ರೆ ಅದಕ್ಕೆ ಸಾಧನೆ ಬೇಕು, ಅದಕ್ಕೆ ಬೆಳಗಲಿಕ್ಕೆ ಏನೋ ಒಂದು ಅವಲಂಬನ ಬೇಕು. ಯಾರ ಅವಲಂಬನ? ನನ್ನನ್ನು ಅವಲಂಬನೆ ಮಾಡುತ್ತದೆ. ನನ್ನನ್ನು ಅವಲಂಬಿಸಿಕೊಂಡು ಆ ವೃತ್ತಿ ಬೆಳಗ್ತದೆ. ವೃತ್ತಿಗಳು ಬೆಳಗಿದ್ದನ್ನು ಅವಲಂಬಿಸಿಕೊಂಡು ಕಣ್ಣುಗಳು ಬೆಳಗ್ತವೆ, ಇಂದ್ರಿಯ ಬೆಳಗ್ತವೆ. ಇಂದ್ರಿಯಗಳ ಬೆಳಕನ್ನು ಅವಲಂಬಿಸಿಕೊಂಡು ವೃತ್ತಿಗಳು ಎಲ್ಲ ಹೊರಗಿನ ಶಬ್ದ ಸ್ಪರ್ಶಾದ ವಿಷಯಗಳು ಬೆಳಗ್ತವೆ. ಶಬ್ದ ಸ್ಪರ್ಶಾದ ವಿಷಯಗಳನ್ನು ಅವಲಂಬಿಸಿ ಜಗತ್ತು ಬೆಳಗ್ತದೆ. ವಿನಾ ಸಾಧನ ಅಹಂ ವಿಭಾಗ ಅಹಂ ಅಹಂ ಸ್ವಯಂ ವಿಭಾಗ ಅತ ಅರ್ಥ ಅಂದ್ರೆ ಶಬ್ದ ಆನಂತರ ಅನ್ಯ ಈ ತರ ಎಲ್ಲವೂ ಭಾಸೆಯೇ, ಎಲ್ಲವೂ ಬೆಳಗಲ್ಪಡುತ್ತವೆ. ಸಾಧನಂಬಿನ ನಾನೇನು ಬೆಳಗ್ತಾ ಇದ್ದೇನಲ್ಲೋ ಇದಕ್ಕೆ ಯಾವ ಆಲಂಬನ ಇಲ್ಲ. ಇಷ್ಟು ಸುಂದರವಾದಂತಹ ಸಬ್ಜೆಕ್ಟ್ ಇದೆ, ನಾನು ತಗೊಳ್ಳೋದಿಲ್ಲ ಈಗ. ಮುಗಿತಲ್ಲ ದೃಕ್ ದೃಶ್ಯ ವಿವೇಕ, ದೃಶ್ಯ ದೃಶ್ಯ ಆಗೋಯ್ತು, ದೃಕ್ ದೃಕ್ ಆಗೋಯ್ತು, ದೃಕ್ ಯಾರು ಇದು ಸಚ್ಚಿದ ಆನಂದ, ಸಚ್ಚಿದಾನಂದ ಆತ್ಮ ಅದು ನಾನು ಚಿತ್ತ ಆಗೋಯ್ತು. ನೀವು ಅಲುಗಾಡಂಗೆ ಇಲ್ಲ, ಇದು ಪುರಾಣ ಅಲ್ಲ, ಇದು ಕಥೆ ಅಲ್ಲ. ಯಾರೋ ಮಹಾತ್ಮರು ಹೇಳ್ಯಾರ ಅಂತ ನಾ ಇದನ್ನು ನಂಬೇಕಾಗಿಲ್ಲ, ಯಾರೋ ಪುರಾಣ ಹೇಳ್ಯಾರ ಅಂತ ನಂಬೇಕಾಗಿಲ್ಲ, ಇದು ಕಥೆ ಅಲ್ಲ. ನೀನು ಸಚ್ಚಿದಾನಂದ ಇದ್ದೀಯ, ಮೊದಲು ಸಚ್ಚಿದಾನಂದನೇ ಇದ್ದಿ, ಈಗೂ ಸಚ್ಚಿದಾನಂದ, ಎಂದೆಂದಿಗೂ ನೀನು ಸಚ್ಚಿದಾನಂದನೇ. ನೀ ಕುಯ್ಯೋ ಮರ್ರು ಅಂತ ಬಂದು ನೀನು ಜೀವಾತ್ಮ ದುಃಖಿ ಅಂತ ಹೇಳ್ಕೊಂಡ್ರೂ ಕೂಡ ನೀನು ಯಾರು? ಯಾಕೆ ಬರೋದ್ಕೊಂಡು ಬಾಯಿ ಹೇಳ್ಕೊ, ಏನ್ ತೊಂದ್ರೆ ಇಲ್ಲ. ಆದ್ರೆ ಮರಿಬೇಡ, ನೀನು ಸಚ್ಚಿದಾನಂದ ಆತ್ಮ. ಸ್ವಾಮಿ ಮತ್ತೆ ನಾವು ಜೀವಾತ್ಮ ಯಾವಾಗಾದ್ವಿ? ಒಂದೇ ವಿಷಯ, ನಾವು ಜೀವಾತ್ಮ ಯಾವಾಗಾದ್ವಿ? ಈ ಕ್ಷಣ ನೀನು ಹೇಳಿದಿ ನಾನು ಸಚ್ಚಿದಾನಂದ ಆತ್ಮ, ಮುಂದಿನ ಕ್ಷಣವೇ ನನಗೆ ಕೇಳ್ತಾ ಇದೀಯ ನಾ ಜೀವಾತ್ಮ ಆದ್ವಿ ಯಾವಾಗ ಅಂತ ಕೇಳ್ತಾ ಇದೀಯ. ನಾನು ಆತ್ಮ ಅನ್ನೋದನ್ನ ತಿಳ್ಕೊಂಡು ನಾ ಜೀವಾತ್ಮ ಯಾವಾಗ ಆದೆ ಅಂತ ಕೇಳ್ತಾ ಇದೀಯೋ? ಏನು ಆತ್ಮ ಇನ್ನು ತಿಳಿದೇ ಇಲ್ಲ. ನೀವು ತಿಳ್ಕೊತೀವಿ ಅಂತಂದ್ರೆ ಹೇಳ್ತೀನಿ, ನೀವು ತಿಳ್ಕೊಂಬುದೇ ಇಲ್ಲ. ನಾನು ಹೇಳಿದ್ದೇನೆ ನಾನೇನು ಹುಟ್ಟಿದಾಗಿನಿಂದ ನಾನು ಜೀವಾತ್ಮ ಆದೆ ಅಂತ ಹೇಳ್ತೀರಿ. ನಾ ಈಗ ಹೇಳದೆ ಈ ಆತ್ಮನಿಗೆ ಹುಟ್ಟೇ ಇಲ್ಲ, ಇವ ಆತ್ಮ ಸಾಯುವುದೇ ಇಲ್ಲ ಅಂತ ನಾ ಇದೇ ಈಗ ಹೇಳಿದೆ. ಆ ಆತ್ಮನೇ ನೀನು ಅಂತ ನಾನು ತಿಳಿಸಿದೆ. ಈಗ ಆತ್ಮನಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀಯೋ, ಏನ ಅಜ್ಞಾನಿಯಾಗಿ ಪ್ರಶ್ನೆ ಕೇಳ್ತಾ? ಇದನ್ನು ನಾನು ಬೆಳೆದಲ್ಲಿ ಹೇಳೋ ಪ್ರಯತ್ನ ಮಾಡಿರ್ತೀನಿ. ಒಂದ್ ಕಡೆ ನಿಂದಿರ್ರಿ, ಎರಡು ಕಡೆ ನಿಂದಿರ್ಬೇಕು. ಹುಟ್ಟದಾಗಿನಿಂದ ನಾನು ಜೀವಾತ್ಮ ಆಗೇನಿ ಅಂತಂದ್ರೆ ಹಂಗ ನೀವು ಜೀವಾತ್ಮಗೆ ಹುಟ್ಟಿದೀರಾ? ನೀವು ಆತ್ಮ ತಿಳ್ಕೋಬೇಕಾಗಿದೆ. ಹೌದು ಸ್ವಾಮಿಜಿ, ನಂಗೆ ಆತ್ಮ ತಿಳ್ಕೋಬೇಕಾಗಿದೆ, ನಾನು ಜೀವಾತ್ಮನಾಗೆ ಇದ್ದೇನೆ ಅಂತ ಹೇಳ್ರಿ. ತಪ್ಪೇನಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಕೇಳ್ತೇನೆ. ನಾನು ಜೀವಾತ್ಮ ಅಂತ ಹೇಳ್ತೀನಿ, ನನಗೆ ನಾನು ಜೀವಾತ್ಮ ಅಂತ ಅಂದ್ರೆ ಏನು ಏನಾಗಿದೆ? ಜೀವಾತ್ಮ ಅಂದ್ರೆ ನನಗೇನು ಕಂಬ ಬಂದದ ಅಥವಾ ನನ್ನ ಕೈಯನ್ನು ಕತ್ತರಿಸಿ ಹೋಗ್ಯಾವ? ಜೀವಾತ್ಮ ನಾನು ಅಂದ್ರೆ ಯಾರು? ನಾನು ಜೀವಾತ್ಮ ಅಂತ ನಾ ಯಾಕೆ ಹೇಳ್ಕೊತೀನಿ? ನನ್ನ ಸ್ಟಾರ್ಟ್ ಆಗ್ತದೆ ನೋಡ್ರಿ, ಕೋರ್ಸ್ ಸ್ಟಾರ್ಟ್ ಆಗ್ತದೆ. ನಾನು ಜೀವಾತ್ಮ ಅಂತ ಹೆಂಗಾದ? ಯಾವುದಕ್ಕೆ ಜೀವಾತ್ಮ ಅಂತ ಕರಿತೀನಿ ನಾನು? ಶಾಸ್ತ್ರ ಹೇಳ್ತದ, ಶಾಸ್ತ್ರ ಯಾಕೆ ಹೇಳ್ಬೇಕು? ಬೇಡ ಬೇಡ ಶಾಸ್ತ್ರ, ನನಗೆ ನಾವೇ ಹೇಳ್ತೇವೆ. ಸ್ವಾಮಿ ಸುಖಿ ದುಃಖಿ ಹುಟ್ಟೇವಿ, ಒಂದು ದಿವಸ ಸಾಯ್ತೇವಿ, ಇವನಿಗೆ ತಾನೇ ಜೀವಾತ್ಮ ಅಂತ ಕರೆಯೋದು? ಹೌದು, ಅದು ತಾನೇ ಸತ್ಯವಾಗಿಲ್ಲ. ಸೂರ್ಯ ಬೆಳಗುತ್ತಾನ, ಸತ್ಯನ ಸುಳ್ಳ? ನೀವು ಅದೇ ಏನು ಭಾರಿ ವಿಚಾರ ಮಾಡಬೇಡ್ರಿ. ಸೂರ್ಯ ಬೆಳಗ್ತಾನ ಇಷ್ಟೇ ಹೇಳ್ರಿ. ಸೂರ್ಯನ ಸ್ವಭಾವ ಬೆಳಕು, ಸತ್ಯನ ಸುಳ್ಳ? ಯಪ್ಪ, ನೀ ಕಣ್ಣು ಮುಚ್ಚಿಕೊಂಡ್ರು ಕೂಡ ಅವನು ಬೆಳಗ್ರಿ ಸತ್ಯ. ಅವನ ಸ್ವಭಾವ ಏನು? ಬೆಳಕು. ಬೇಡ ಬಿಡು, ಹೋಗಿ ಅಕ್ಕಡೆ. ಬೆಂಕಿ ಸುಡ್ತದ ಏನು ತಂಪಿರ್ತದ? ಹಾಗಾದ್ರೆ ಸುಡುವುದು ಬೆಂಕಿಯ ಧರ್ಮ, ಬೆಳಗುವುದು ಸೂರ್ಯನ ಧರ್ಮ, ಅದು ಮತ್ತೆ ಎಂದು ಕತ್ಲೆ ಆಗುವುದಿಲ್ಲ, ಬೆಂಕಿ ಎಂದು ತಂಪಾಗುವುದಿಲ್ಲ. ಒಪ್ಪಿದೀಯಾ? ನೀ ಜೀವಾತ್ಮ, ಸುಖ ದುಃಖನ ನಿನ್ನ ಧರ್ಮ, ನೀ ಅದನ್ನು ವಿರೋಧ ಮಾಡಬಾರದು. ನಿನ್ನ ಸ್ವಭಾವನ ಸುಖ ದುಃಖ ಮಿಶ್ರ, ಇನ್ನೊಂದೆರಡು ಸೇರಿಸಬಹುದು, ಸಿಟ್ಟು ರಾಗ ದ್ವೇಷ ಅವನು ಸೇರಿಸಬಹುದು, ಅದು ನಿನ್ನ ಧರ್ಮ. ಹೌದಾ? ಅದು ಧರ್ಮ ನೋಡು, ಸೂರ್ಯ ತನ್ನ ಬೆಳಕನಿಂದ ವಿರೋಧ ಮಾಡ್ತಾನೆ ಏನಪ್ಪ? ಬೆಂಕಿ ತನ್ನ ಸ್ವಭಾವನ ವಿರೋಧ ಮಾಡ್ತದ? ಜೀವನ ಸ್ವಭಾವ ಏನು? ಸುಖಿ ದುಃಖಿ, ಅದು ನಾವು ವಿರೋಧ ಮಾಡ್ತೇವೋ ಇಲ್ಲ? ಯಾಕೆ ಮಾಡ್ತೀಯಪ್ಪ? ಅದು ಹಂಗಂತದ್ದೇನಂದ್ರೆ ಬೆಂಕಿ, ಬೆಂಕಿ ಅದು ಎಂದ್ರೆ ಅಂಥದ್ದೇನ? ಇದು ಇನ್ನೊಬ್ರು ಸುಡೋದು ನಮ್ದು ಸುಡುತ್ತೆ, ನನ್ನನ್ನು ಸುಡುತ್ತದ, ಅದಕ್ಕೆ ನನಗೆ ಸುಡೋದು ಅಂದ್ರೆ ಇಷ್ಟ ಇಲ್ಲ ಅಂತ ಅಂತದ ಬೆಂಕಿ. ಯಪ್ಪ ಜೀವ ಗೀವ ಅಮ್ಮ ನೋಡೋಣಂತ ಬೆಂಕಿಯ ಧರ್ಮ ಮಾತಾಡ್ಲಿಕ್ಕತ್ತೇನೆ ನಾನು. ಬೆಂಕಿಯ ಧರ್ಮ ಸುಡೋದು, ಅದು ಸುಡೋ ಧರ್ಮ ಆಗಿರೋದ್ರಿಂದ ಅದು ಸುಡುವಿಕೆಯನ್ನು ವಿರೋಧ ಮಾಡೋದಿಲ್ಲ. ಬೆಳಗುವುದು ಸೂರ್ಯನ ಧರ್ಮ, ಅದು ಸೂರ್ಯನ ಧರ್ಮ. ಉದಾಹರಣೆಯನ್ನು ಎಷ್ಟು ಬೇಕು ಅಷ್ಟು ಅರ್ಥ ಮಾಡ್ಕೋಬೇಕು. ಅದು ಜೀವಿಲ್ರಿ, ಅದು ಜಡ ಅದರಿ, ಅದಕ್ಕೆ ಅದು ವಿರೋಧ ಮಾಡೋದಿಲ್ರಿ. ಅಷ್ಟು ನನಗೂ ಗೊತ್ತು ರೀ, ಅಷ್ಟು ನನಗೂ ಗೊತ್ತು. ಎಷ್ಟು ಉಪಯೋಗ ಮಾಡ್ಬೇಕು ಅಷ್ಟು ಉಪಯೋಗ ಮಾಡ್ಬೇಕು. ಅದಕ್ಕೆ ಮುಂದೆ ಜಗ್ಬಾರ್ದು, ದೃಷ್ಟಾಂತವನ್ನ ದೃಷ್ಟಾಂತವನ್ನಾಗಿ ಜಗ್ಬಾರ್ದು. ದೃಷ್ಟಾಂತವನ್ನ ಉದಾಹರಣೆಯನ್ನ ಎಷ್ಟು ಬೇಕು ಅಷ್ಟ ಉಪಯೋಗ ಮಾಡಿ ಕೈಬಿಟ್ಬಿಡ್ತಾರೆ. ಈಗ ಬೆಂಕಿಯ ಧರ್ಮ ಸುಡೋದು, ಸೂರ್ಯನ ಧರ್ಮ ಬೆಳಗೋದು, ಹಾಗೆಯೇ ಜೀವನ ಧರ್ಮ ಸುಖಿ ದುಃಖಿ. ಆದ್ರೆ ಏನ್ ಮಾಡೋದು? ಜೀವ ಈ ಸುಖಿ ದುಃಖಿ ಸ್ವಭಾವವನ್ನ ವಿರೋಧ ಮಾಡ್ತಾನೆ. ಇವನು ಜಡ ಅಲ್ಲ ನೋಡ್ರಿ, ಇವನು ಚೈತನ್ಯವಾಗಿದ್ದಾನೆ. ಓಕೆ, ಇಲ್ಲಿ ಹೇಳಬೇಕಾದ ತೊಂದರೆ ಇಲ್ಲ. ಚೈತನ್ಯವಾಗಿರೋದನ್ನ ಏನ್ ಮಾಡ್ತಾನೆ ಅವನು? ವಿರೋಧ ಮಾಡ್ತಾನೆ. ವಿರೋಧ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಅದು ಅವನ ಸಹಜ ಸ್ವಭಾವ. ಹೌದಾ? ವಿರೋಧ ಮಾಡ್ತಾನೆ. ಯಾಕೆ ಮಾಡ್ತಾನೆ ಹೇಳಿ? ಯಾಕೆ ಮಾಡ್ತಾನೆ ಹೇಳಿ? ವಿರೋಧ ಯಾಕೆ ಮಾಡ್ತಾನೆ? ನನಗೆ ಅದೊಂದು ಥರ ಆಗೋದಿಲ್ಲ ರೀ, ಸಹಿಸ್ಕೊಳಿಕ್ಕೆ ಆಗೋದಿಲ್ಲ. ಕರೆಕ್ಟಾ? ಅಲ್ಲ, ಎರಡು ಬಂದು ಹೋಗುದು, ಬಂದು ಹೋಗುದು ಮಾಡ್ತಿತ್ತು ಅಂದ್ರೆ ಎರಡು ಬೇಡ ಅಂತ. ನಾವು ಸುಖ ಶಾಶ್ವತವಾಗಿರ್ಬೇಕು ಅಂತಾನ, ದುಃಖ ಬೇಡ ಬೇಡ ಅಂತ. ಹೌದಾ? ಸುಖ ಶಾಶ್ವತವಾಗಿರ್ತದ? ಅದನ್ನ ಬಂದು ಹೋಗೋ ಸುಖನೂ ಬೇಡ ನನಗೆ, ದುಃಖ ಅಂತ ಬೇಡ ಬೇಡ. ಕರೆಕ್ಟ? ನಾನ್ ಕೇಳ್ತೀನಿ, ಯಾಕೆ ವಿರೋಧ ಮಾಡ್ತೀಯ? ಯಾಕಂದ್ರೆ ಅದನ್ನ ಥರ ಅನ್ನಿಸ್ತದೆ, ನಮ್ದು ಬೇಡ ಅನ್ನಿಸ್ತದೆ. ಹೌದಾ? ಹೌದನ್ರಿ. ಇದರ್ಥೇನು? ಅವು ಯಾವೂ ನಿನ್ನ ಸ್ವಭಾವ ಅಲ್ಲ. ನಾನ್ ಜೀವಾತ್ಮ, ಜಾ ಜೀವಾತ್ಮ ಅಂತ ಹೇಳ್ತಾ ಇದ್ದಲ್ಲ, ಆ ನಾನು ಜೀವಾತ್ಮ ಅಂತ ಏನ್ ಹೇಳ್ತಾ ಇದ್ದೀವಿ, ಅದರ ಸ್ವಭಾವ ಸುಖ ದುಃಖ ಅಲ್ಲ. ಅದರ ಸ್ವಭಾವ ಏನು ಹಾಗಾದ? ಅದರ ವಿರುದ್ಧ ಸ್ವಭಾವ ಆನಂದ. ನಿನ್ನ ಸ್ವಭಾವ ಏನು? ಸಚ್ಚಿದಾನಂದವೇ ನಿನ್ನ ಸ್ವಭಾವ. ಇದು ನಮ್ದು ಎ ಬಿ ಸಿ ಡಿ ಬೇಸಿಕ್ ಕ್ಲಾಸ್. ಇದರೊಳಗೆ ಕಥೆ ಇಲ್ಲ, ಪುರಾಣ ಇಲ್ಲ, ನಂಬಿಕೆ ಇಲ್ಲ, ಏನೂ ಇಲ್ಲ. ಸಿಂಪಲ್, ಪ್ರತಿನಿತ್ಯದ ಅನುಭವ. ಇದೇ ಅನುಭವದ ಮೇಲೆ ನಾವೆಲ್ಲ ಬಿಲ್ಡಪ್ ಮಾಡ್ಕೊಂಡು ಹೋಗ್ತೀವಿ. ಬಸವರಾಜ ಸ್ವಾಮಿಗಳೇ ಎಲ್ಲ ನಾವು ಬಿಲ್ಡಪ್ ಮಾಡ್ಕೊಂಡು ಹೋಗ್ತೀವಿ. ಇದು ಒಂದೇ ಒಂದು ಸೂತ್ರದಲ್ಲಿ ಎಲ್ಲವನ್ನೂ ಬಿಲ್ಡಪ್ ಮಾಡ್ತೀವಿ. ತರ್ಕಲ್ಲ, ಶಾಸ್ತ್ರ ಪ್ರಮಾಣ. ನಮ್ಮದೇ ಆದ ನಂಬಿಕೆಯಿಂದ ಅಲ್ಲ, ಸುಮ್ಮನೆ ಹ್ಯಾಂಕಿ ಪ್ಯಾಂಕಿ ಏನೂ ಮಾತಾಡೋದಿಲ್ಲ. ಏನೇ ಮಾತಾಡಿದ್ರೂ ಆ ವೇದ ಮಾತೆಯ ಅನುಗ್ರಹದಿಂದ ಏನು ಪ್ರಮಾಣದೋ ಅದನ್ನೇ ಮಾತಾಡ್ತೀವಿ, ಅದನ್ನೇ ವಿವರಿಸ್ತೀವಿ. ಆದ್ದರಿಂದ ಸುಮ್ಮನೆ ಏನೇನೋ ಉತ್ತರ ಕೊಡಬಾರ್ದು. ಏನು ಹೇಳ್ತಾರೆ ಅಷ್ಟು ಕೇಳ್ಕೊಡ್ರಿ, ಎಷ್ಟದ ಅದನ್ನು ತಿಳ್ಕೊಡ್ರಿ, ತಿಳಿದೇ ಇದ್ದದನ್ನು ಕೇಳಿ. ಅದಕ್ಕೆ ನಾನು ಬೆಳಗ್ಗೆ ಹೇಳಿದೆ ನಿಮಗೆ, ನಾನು ಏನು ವಿಷಯ ತಗೋತೀನಿ ನೋಡ್ರಿ. ನೀವು ಅಪ್ರಿಷಿಯೇಟ್ ಮಾಡ್ಬೇಕು ನಾನು ಏನಂದ್ರೆ, ಇಷ್ಟರ ಮಟ್ಟಿಗೆ ನನಗೆ ಇನ್ನೂ ತಾಳ್ಮೆ ಇದೆ. ಇದೇನಲ್ಲ, ಇದು 10 ಪೈಸಾ, ಇನ್ನೂ 90 ಪೈಸಾ ತಾಳ್ಮೆ ಇದೆ. ಉದ್ದೇಶ ಏನಂತಂದ್ರೆ, ಯಾವ ಜನ್ಮ ಜನ್ಮಾಂತರದ ಅನುಗ್ರಹದಿಂದ ಇವತ್ತು ನಿಮಗೆ ವೇದಾಂತ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ಕದೆ, ಅದರೊಳಗೆ ನೀವು ಇರಬೇಕು, ಅದನ್ನು ನೀವು ಕಳ್ಕೋಬಾರ್ದು ಅನ್ನೋ ಕಳಕಳಿಯಿಂದ ಇಷ್ಟು ತಾಳ್ಮೆ ಬೆಳೆಸ್ಕೊಂಡೆ. ಬೇರೆ ಯಾರೂ ನಿಮ್ಮ ಜೊತೆ ಇಷ್ಟು ಸಮಾಧಾನವಾಗಿ ಮಾತಾಡೋದು ಮಾತಾಡುವುದೇ ಇಲ್ಲ ನನಗೆ 100% ಗ್ಯಾರಂಟಿ. ನನಗೆ ಕಳಕಳಿ ಅದು ಅಂದ್ರೆ ಕರೆಕ್ಟ್ ಲೈನ್ದಲ್ಲಿ ತಿಳ್ಕೊಳ್ರಿ, ಲೈನ್ದಲ್ಲಿ ಅರ್ಥ ಮಾಡ್ಕೊಳ್ರಿ. ಅಷ್ಟೇ ನಾ ಹೇಳೋದು. ಓಂ ತತ್ಸತ್. ನಾಳೆ ಅದು ಆ ವಿಷಯ ಬರ್ತದೆ, ಭಾಳ ಇಂಪಾರ್ಟೆಂಟ್ ಅದು ನಾಳೆ ಕ್ಲಾಸು. ಮತ್ತು ನಾಡಿದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದು, ಯಾಕೆಂತಂದ್ರೆ ಅದು ಏನು ನಮಗೆ ಲಭ್ಯ ಆಗ್ತದೆ ಅದು ಸ್ವಲ್ಪ ಚಿತ್ರದ ಮೂಲಕ ಅದು ತಿಳಿಸ್ತೇನೆ. ಹೀಗಾಗಿ ನಾಡಿದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕ್ಲಾಸು. ಓ ಇಲ್ಲಿ ನೋಡ್ರಿ ಸ್ವಲ್ಪ.